بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಆಮೀನ್ ಹಾಮೀಮ್ ತನ್ಜೀಲುಲ್ ಕಿತಾಬ್ ಮಿನ ಅಲ್ಲಾಹಿಲ್ ಅಜೀಜಿಲ್ ಹಕೀಮ್ ಈ ಗ್ರಂಥದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ ಕಡೆಯಿಂದಾಗಿರುತ್ತದೆ ಮಾ ಖಲಕ್ನಾ ಸಮಾವಾತಿ ವಲ್ ಅರ್ಧ ವಮಾ ಬೈನಹುಮಾ ಇಲ್ಲಾ ಬಿಲ್ ಹಕ್ ವಅಜಲಿನ್ ಮುಸಮ್ಮಾ ವಲ್ಲದೀನ ಕಫರು ಅಮ್ಮಾ ಉಂದಿರು ಮುಅರಿದೂನ್ ನಾವು ಭೂಮಿ ಆಕಾಶಗಳನ್ನು ಅವುಗಳ ನಡುವೆ ಇರುವುದೆಲ್ಲವನ್ನೂ ಪರಮ ಸತ್ಯವಾಗಿ ಹಾಗೂ ಒಂದು ನಿಶ್ಚಿತ ಅವಧಿಯನ್ನು ನಿರ್ಧರಿಸಿ ಸೃಷ್ಟಿಸಿದ್ದೇವೆ. ಆದರೆ ಈ ಸತ್ಯನಿಷೇಧಿಗಳು ಇವರಿಗೆ ಎಚ್ಚರಿಕೆ ನೀಡಲಾಗಿರುವಂತಹ ವಾಸ್ತವಿಕತೆಯ ಕಡೆಯಿಂದ ಮುಖ ತಿರುಗಿಸಿಕೊಂಡಿದ್ದಾರೆ. ಉಲ್ ಅರೈತುಮ್ ಮಾ ತದಊನ ಮಿನ್ ದೂನಿಲ್ಲಾಹಿ ಅರೂನಿ ಮಾದಾ ಖಲಕು ಮಿನಲ್ ಅರ್ಧ್ أروني ماذا خلقوا من الأرض أم لهم شرك في السماوات إيتوني بكتاب من قبل هذا أو أثارة من علم إن كنتم صادقين ಸಂದೇಶ ವಾಹಕರೆ, ಇವರೊಡನೆ ಹೀಗೆ ಹೇಳಿರಿ, ನೀವು ಅಲ್ಲಾಹನನ್ನು ಬಿಟ್ಟು ಪ್ರಾರ್ಥಿಸುತ್ತಿರುವವುಗಳು ಏನಾಗಿರುತ್ತವೆಂಬುದನ್ನು ನೀವು ಕಣ್ತೆರೆದು ನೋಡಿದಿರಾ? ಅವರು ಈ ಭೂಮಿಯಲ್ಲಿ ಏನನ್ನು ಸೃಷ್ಟಿಸಿದ್ದಾರೆಂಬುದನ್ನು ಅಥವಾ ಆಕಾಶಗಳ ಸೃಷ್ಟಿ ಹಾಗೂ ವ್ಯವಸ್ಥಾಪನೆಯಲ್ಲಿ ಅವರದ್ದೇನಾದರೂ ಪಾಲಿದೆಯೇ ಎಂಬುದನ್ನು ನನಗೆ ತೋರಿಸುವಿರಾ? ನೀವು ಸತ್ಯವಾದಿಗಳಾಗಿದ್ದರೆ ಇದಕ್ಕಿಂತ ಮುಂಚೆ ಬಂದ ಯಾವುದಾದರೂ ಗ್ರಂಥ ಅಥವಾ ಜ್ಞಾನದ ಯಾವುದಾದರೂ ಪಳಿಯುಳಿಕೆಯು ಈ ನಿಮ್ಮ ನಂಬಿಕೆಗಳಿಗೆ ಆಧಾರವಾಗಿ ನಿಮ್ಮ ಬಳಿಯಲ್ಲಿದ್ದರೆ ಅದನ್ನೇ ತನ್ನಿರಿ. ومن أضل ممن يدعو من دون الله من لا يستجيب له إلى يوم القيامة وهم عن دعائهم غافلون ಅಲ್ಲಾಹನನ್ನು ಬಿಟ್ಟು ಪುನರುತ್ಥಾನ ದಿನದವರೆಗೂ ಅವನಿಗೆ ಉತ್ತರ ಕೊಡಲಾಗದಂತಹವರನ್ನು ಪ್ರಾರ್ಥಿಸುವವನಿಗಿಂತಲೂ ಹೆಚ್ಚು ದಾರಿಗೆಟ್ಟವನು ಇನ್ನಾರಿರಬಹುದು. ಮಾತ್ರವಲ್ಲ, ಅವರಿಗಂತೂ ಪ್ರಾರ್ಥಿಸುವವರು ತಮ್ಮನ್ನು ಪ್ರಾರ್ಥಿಸುತ್ತಿದ್ದಾರೆಂಬ ಅರಿವು ಕೂಡ ಇಲ್ಲ. ವಇದಾ ಹುಶಿರ ಅನ್ನಾಸು ಕಾನೂ ಲಹುಂ ಅಅದಾಅಂ ವಕಾನೂ ಬಿಇಬಾದತಿಹಿಂ ಕಾಫಿರಿನ್ ಸಕಲ ಮಾನವರು ಒಟ್ಟುಗೂಡಿಸಲ್ಪಡುವಂದು ಅವರು ತಮ್ಮನ್ನು ಪ್ರಾರ್ಥಿಸುತ್ತಿದ್ದವರ ಶತ್ರುಗಳಾಗಿ ಬಿಡುವರು ಮತ್ತು ಅವರು ತಮ್ಮನ್ನು ಆರಾಧಿಸುತ್ತಿದ್ದರೆಂಬುದನ್ನೇ ನಿರಾಕರಿಸಿ ಬಿಡುವರು. وَإِذَا تُتْلَى عَلَيْهِمْ آيَاتُنَا بَيِّنَاتٍ قَالَ الَّذِينَ كَفَرُوا لِلْحَقِّ لَمَّا جَاءَهُمْ هَذَا سِحْرٌ مُبِينٌ ಇವರಿಗೆ ನಮ್ಮ ಸುಸ್ಪಷ್ಟವಾದ ಸೂಕ್ತಗಳನ್ನು ಓದಿ ಹೇಳುವಾಗ ಹಾಗೂ ಸತ್ಯವು ಇವರ ಮುಂದೆ ಬಂದು ಬಿಡುವಾಗ ಈ ಸತ್ಯ ನಿಷೇಧಿಗಳು ಅದರ ಕುರಿತು ಇದು ಸ್ಪಷ್ಟವಾದ ಜಾದೂಗಾರಿಕೆ ಎಂದು ಹೇಳುತ್ತಾರೆ. ಅಂ ಯಕೂಲೂನ ಅಫ್ತರಾಹ್ ಕುಲ್ ಇನ್ಫ್ತರೈತುಹು ಫಲಾ ತಮ್ಲಿಕೂನ ಲೀ ಮಿನಲ್ಲಾಹಿ ಶೈಆ ಹುವ ಅಅ್ಲಮು ಬಿಮಾ ತುಫೀದೂನ ಫೀಹ್ ಕಫಾ ಬಿಹಿ ಶಹೀದನ್ ಬೈನಿ ವಬೈನಕುಂ ವಹುವಲ್ ಗಫೂರುರ್ ರಹೀಮ್ ಸಂದೇಶವಾಹಕರು ಇದನ್ನು ಸ್ವತಃ ಸೃಷ್ಟಿಸಿದ್ದೆಂದು ಇವರು ಹೇಳುತ್ತಿರುವರೆ, ಇವರೊಡನೆ ಹೇಳಿರಿ, ಇದನ್ನು ಸ್ವತಃ ನಾನೇ ರಚಿಸಿದ್ದರೆ ನೀವು ನನ್ನನ್ನು ಅಲ್ಲಾಹನ ಶಿಕ್ಷೆಯಿಂದ ಸ್ವಲ್ಪವೂ ರಕ್ಷಿಸಲಾರಿರಿ. ನೀವು ಕಟ್ಟುತ್ತಿರುವ ಮಾತುಗಳನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ನನ್ನ ಮತ್ತು ನಿಮ್ಮ ನಡುವೆ ಸಾಕ್ಷಿ ಹೇಳಲು ಅವನೇ ಸಾಕು. ಅವನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. قُلْ مَا كُنْتُ بِدْعًا مِنَ الرُّسُلِ وَمَا أَدْرِي مَا يُفْعَلُ بِي وَلَا بِكُمْ إِنْ أَتَّبِعُ إِلَّا مَا يُوحَى إِلَيَّ وَمَا أَنَا إِلَّا نَذِيرٌ مُبِينٌ ಇವರೊಡನೆ ಹೇಳಿರಿ, ನಾನೊಬ್ಬ ಅಪೂರ್ವ ಸಂದೇಶವಾಹಕನಲ್ಲ. ನಾಳೆ ನನಗೇನಾಗಲಿದೆ ಎಂಬುದಾಗಲಿ ನಿಮಗೇನಾಗಲಿದೆ ಎಂಬುದಾಗಲಿ ನನಗರಿಯದು. ನಾನಂತೂ ನನ್ನ ಬಳಿಗೆ ಕಳುಹಿಸಲಾಗುತ್ತಿರುವ ದಿವ್ಯವಾಣಿಯನ್ನು ಅನುಸರಿಸುತ್ತೇನೆ. ನಾನೊಬ್ಬ ಸುಸ್ಪಷ್ಟ ಎಚ್ಚರಿಕೆ ನೀಡುವವನೇ ಹೊರತು ಇನ್ನೇನೂ ಅಲ್ಲ. ಕುಲ್ ಅರೈತುಮ್ ಇನ್ ಕಾನ ಮಿನ್ ಇಂದಿಲ್ಲಾಹಿ ವಕಫರ್ತುಮ್ ಬಿಹ್

ರೀಹುಂ ಫೀಹಾ ಅಜಾಬುನ್ ಅಲೀಮ್. ತರುವಾಯ ಅವರು ಆ ಯಾತನೆಯು ತಮ್ಮ ಕಣಿವೆಗಳತ್ತ ಬರುತ್ತಿರುವುದನ್ನು ಕಂಡು, ಇದು ನಮ್ಮ ಮೇಲೆ ಮಳೆ ಸುರಿಸಲಿಕ್ಕಾಗಿ ಬರುತ್ತಿರುವ ಮೋಡ ಎಂದರು. ಅಲ್ಲ, ವಾಸ್ತವದಲ್ಲಿ ಇದು ನೀವು ಆತುರ ಪಡುತ್ತಿರುವ ವಸ್ತುವೇ ಆಗಿದೆ. ಇದು ಬಿರುಗಾಳಿಯಾಗಿದ್ದು ಇದರಲ್ಲಿ ವೇದನಾಜನಕ ಯಾತನೆಯಿದೆ. ತುದಮ್ಮಿರು ಕುಲ್ಲ ಶೈಇನ್ ಬಿ ಅಮ್ರಿ ರಬ್ಬಿಹಾ ಫಅಸ್ಬಹು ಲಾ ಯುರಾ ಇಲ್ಲಾ ಮಸಾಕಿನುಹುಂ ಕದಾಲಿಕ ನಜ್ಜಿಲ್ ಕೌಮಲ್ ಮುಜ್ರಿಮೀನ್. ಇದು ತನ್ನ ಪ್ರಭುವಿನ ಅಪ್ಪಣೆಯಂತೆ ಸಕಲ ವಸ್ತುಗಳನ್ನು ನಾಶಗೊಳಿಸಿ ಬಿಡುವುದು. ಕೊನೆಗೆ ಅವರ ಪಾಡೇನಾಯಿತೆಂದರೆ ಅವರ ವಾಸಸ್ಥಾನಗಳ ಹೊರತು ಅಲ್ಲಿ ಬೇರೇನೂ ಕಂಡುಬರುತ್ತಿರಲಿಲ್ಲ. ಈ ರೀತಿಯಲ್ಲಿ ನಾವು ಅಪರಾಧಿಗಳಿಗೆ ಪ್ರತಿಫಲ ಕೊಡುತ್ತೇವೆ. ವಲಕದ್ ಮಕ್ಕನ್ನಾಹುಂ ಫೀಮಾಇನ್ ಮಕ್ಕನ್ನಾಕುಂ ಫೀಹ್ ವಜಅಲ್ನಾ ಲಹುಂ ಸಮ್ಅನ್ ವಅಬ್ಸಾರನ್ ವಅಫ್ಇದಾ ಫಮಾ ಅಗ್ನಾ ಅನ್ಹುಂ ಸಮ್ಅಹುಂ ವಲಾ ಅಬ್ಸಾರಹುಂ ವಲಾ ಅಫ್ಇದತುಹುಂ ಮಿನ್ ಶೈ إِذْ كَانُوا يَجْحَدُونَ بِآيَاتِ اللَّهِ وَحَاقَ بِهِمْ مَا كَانُوا بِهِ يَسْتَهْزِئُونَ. ನಾವು ನಿಮಗೆ ಕೊಟ್ಟಿರದಂತಹವುಗಳನ್ನೆಲ್ಲ ಅವರಿಗೆ ಕೊಟ್ಟಿದ್ದೆವು. ನಾವು ಅವರಿಗೆ ಕಿವಿ, ಕಣ್ಣು ಮತ್ತು ಮನಸ್ಸು ಇವೆಲ್ಲವನ್ನೂ ಕೊಟ್ಟಿದ್ದೆವು. ಆದರೆ ಅವರ ಕಿವಿಗಳಾಗಲಿ, ಕಣ್ಣುಗಳಾಗಲಿ, ಮನಸ್ಸುಗಳಾಗಲಿ ಅವರ ಯಾವ ಕೆಲಸಕ್ಕೂ ಬರಲಿಲ್ಲ. ಏಕೆಂದರೆ ಅವರು ಅಲ್ಲಾಹನ ಸೂಕ್ತಗಳನ್ನು ನಿರಾಕರಿಸುತ್ತಿದ್ದರು. ಅವರು ಯಾವುದನ್ನು ಪರಿಹಾಸ್ಯ ಮಾಡುತ್ತಿದ್ದರೋ ಅದರ ಸುಳಿಯಲ್ಲೇ ಸಿಲುಕಿಬಿಟ್ಟರು. ವಲಕದ್ ಅಹ್ಲಕ್ನಾ ಮಾ ಹೌಲಕುಂ ಮಿನಲ್ ಕುರಾ ವಸರ್ರಫ್ನಲ್ ಆಯಾತಿ ಲಅಲ್ಲಹುಂ ಯರ್ಜಿಊನ್. ನಾವು ನಿಮ್ಮ ಪರಿಸರದ ಪ್ರದೇಶಗಳಲ್ಲಿ ಅನೇಕ ನಾಡುಗಳನ್ನು ನಾಶಗೊಳಿಸಿಬಿಟ್ಟಿದ್ದೇವೆ. ಅವರು ಮರಳಲೂಬಹುದೆಂದು ನಿರೀಕ್ಷಿಸಿ ನಾವು ಪದೇ ಪದೇ ತರತರದ ನಿದರ್ಶನಗಳನ್ನು ಕಳುಹಿಸಿ ಅವರಿಗೆ ತಿಳಿ ಹೇಳಿದೆವು. ಫಲೌಲ ನಸರಹುಮುಲ್ ಲದೀನ ಅತ್ತಖದು ಮಿನ್ ದೂನಿಲ್ಲಾಹಿ ಕುರ್ಬಾನನ್ ಆಲಿಹಾ ಬಲ್ ಧಲ್ಲು ಅನ್ಹುಂ ವಧಾಲಿಕ ಇಫ್ಕುಹುಂ ವಮಾ ಕಾನೂ ಯಫ್ತರೂನ್. ಅವರು ಅಲ್ಲಾಹನನ್ನು ಬಿಟ್ಟು ದೇವ ಸಾಮೀಪ್ಯದ ಮಾಧ್ಯಮಗಳೆಂದು ಭಾವಿಸಿ ಯಾರನ್ನು ಆರಾಧ್ಯರಾಗಿ ಮಾಡಿಕೊಂಡಿದ್ದರೋ ಅವರೇಕೆ ಇವರಿಗೆ ನೆರವಾಗಲಿಲ್ಲ? ವಾಸ್ತವದಲ್ಲಿ ಅವರಂತೂ ಇವರಿಂದ ಕಳೆದು ಹೋದರು. ಇದು ಅವರ ಅಸತ್ಯ ಹಾಗೂ ಅವರು ಕಟ್ಟಿಕೊಂಡಿದ್ದ ಕೃತಕ ವಿಶ್ವಾಸಗಳ ಪರಿಣಾಮವಾಗಿತ್ತು. ವಇದ್ ಸರಫ್ನಾ ಇಲೈಕ ನಫರಂ ಮಿನಲ್ ಜಿನ್ ಯಸ್ತಮಿಉನಲ್ ಖುರ್ಆನ್ ಫಲಮ್ಮ ಹದರೂಹು ಕಾಲೂ ಅನ್ಸಿತು فَلَمَّا قُضِيَ وَلَّوْا إِلَى قَوْمِهِمْ مُنذِرِينَ. ಕುರ್ಆನ್ ಅನ್ನು ಆಲಿಸಲಿಕ್ಕಾಗಿ ಯಕ್ಷಗಳ ಒಂದು ತಂಡವನ್ನು ನಾವು ನಿಮ್ಮ ಕಡೆಗೆ ತಂದಿದ್ದ ಘಟನೆಯು ಸ್ಮರಣಾರ್ಹವಾಗಿದೆ. ಅವರು ನೀವು ಕುರ್ಆನ್ ಪಠಿಸುತ್ತಿದ್ದ ಆ ಸ್ಥಳವನ್ನು ತಲುಪಿದಾಗ ಮೌನವಾಗಿರಿ ಎಂದು ಪರಸ್ಪರ ಹೇಳಿದರು. ಓದಿ ಮುಗಿದಾಗ ಅವರು ಎಚ್ಚರಿಕೆ ನೀಡುವವರಾಗಿ ತಮ್ಮ ಜನಾಂಗದ ಕಡೆಗೆ ಮರಳಿದರು. ಕಾಲು ಯಾ ಕೌಮನಾ ಇನ್ನಾ ಸಮಿಅನಾ ಕಿತಾಬನ್ ಉನ್ಜಿಲ ಮಿನ್ ಬಾದಿ ಮೂಸಾ ಮುಸದ್ದಿಕನ್ ಲಿಮಾ ಬೈನ ಯದೈಹ್ ಯಹ್ದಿ ಇಲಲ್ ಹಕ್ ವ ಇಲಾ ತರೀಕಿನ್ ಮುಸ್ತಕೀಮ್. ಅವರು ಹೋಗಿ ಹೇಳಿದರು, ನಮ್ಮ ಜನಾಂಗದವರೇ, ನಾವು ಒಂದು ಗ್ರಂಥವನ್ನು ಆಲಿಸಿದೆವು. ಅದು ಮೂಸಾರ ಬಳಿಕ ಅವತೀರ್ಣಗೊಳಿಸಲ್ಪಟ್ಟಿದೆ. ಅದು ತನಗಿಂತ ಮುಂಚೆ ಬಂದ ಗ್ರಂಥಗಳನ್ನು ಸಮರ್ಥಿಸುತ್ತದೆ ಮತ್ತು ಸತ್ಯ ಹಾಗೂ ಸನ್ಮಾರ್ಗದೆಡೆಗೆ ಮಾರ್ಗದರ್ಶನ ಮಾಡುತ್ತದೆ. يَغْفِرْ لَكُمْ مِنْ ذُنُوبِكُمْ وَيُجِرْكُمْ مِنْ عَذَابٍ أَلِيمٍ. ನಮ್ಮ ಜನಾಂಗದವರೇ, ಅಲ್ಲಾಹನತ್ತ ಕರೆಯುವವನ ಕರೆಯನ್ನು ಸ್ವೀಕರಿಸಿಕೊಳ್ಳಿರಿ ಮತ್ತು ಅದರ ಮೇಲೆ ವಿಶ್ವಾಸವಿಡಿರಿ. ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ದುಃಖದಾಯಕ ಯಾತನೆಯಿಂದ ನಿಮ್ಮನ್ನು ರಕ್ಷಿಸುವನು. وَمَن لَّا يُجِبْ دَاعِيَ اللَّهِ فَلَيْسَ بِمُعْجِزٍ فِي الْأَرْضِ وَلَيْسَ لَهُ مِن دُونِهِ أَوْلِيَاءُ

ಅಥವಾ ಪರಿಹಾರಧನ ಸ್ವೀಕರಿಸಬಹುದು. ಇದು ಯುದ್ಧ ಮುಗಿಯುವ ತನಕ. ಇದು ನೀವು ಮಾಡಬೇಕಾದ ಕಾರ್ಯ. ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಸ್ವತಃ ಅವನೇ ಅವರನ್ನು ನೋಡಿಕೊಳ್ಳುತ್ತಿದ್ದನು. ಆದರೆ ನಿಮ್ಮನ್ನು ಪರಸ್ಪರರ ಮೂಲಕ ಪರೀಕ್ಷಿಸಲಿಕ್ಕಾಗಿ ಅವನು ಈ ಕ್ರಮ ಕೈಗೊಂಡನು. ಅಲ್ಲಾಹನು ತನ್ನ ಮಾರ್ಗದಲ್ಲಿ ಹತರಾಗುವವರ ಕರ್ಮಗಳನ್ನು ಖಂಡಿತ ವ್ಯರ್ಥಗೊಳಿಸಲಾರನು. ಅವನು ಅವರಿಗೆ ಮಾರ್ಗದರ್ಶನ ಮಾಡುವನು, ಅವರ ಸ್ಥಿತಿಯನ್ನು ಸುಧಾರಿಸುವನು. ಮತ್ತು ಅವನು ಅವರಿಗೆ ಪರಿಚಯಿಸಿರುವಂತಹ ಸ್ವರ್ಗದಲ್ಲಿ ಅವರನ್ನು ಪ್ರವೇಶಗೊಳಿಸುವನು. ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗೆ ಸಹಾಯ ಮಾಡಿದರೆ ಅವನು ನಿಮಗೆ ಸಹಾಯ ಮಾಡುವನು ಮತ್ತು ನಿಮ್ಮ ಪಾದಗಳನ್ನು ಸ್ಥಿರಗೊಳಿಸುವನು. ವಲ್ಲದೀನ ಕಫರೂ ಫತಅಸಲ್ ಲಹುಂ ವಅದಲ್ಲ ಅಅಮಾಲಹುಂ. ಇನ್ನು ಸತ್ಯ ನಿಷೇಧಿಗಳ ವಿಷಯ, ಅವರಿಗಂತೂ ವಿನಾಶಕಾದಿದೆ ಮತ್ತು ಅಲ್ಲಾಹನು ಅವರ ಕರ್ಮಗಳನ್ನು ಭ್ರಷ್ಟಗೊಳಿಸಿ ಬಿಟ್ಟಿರುವನು. ذلك بأنهم كرهوا ما أنزل الله فأحبط أعمالهم. ಏಕೆಂದರೆ ಅವರು ಅಲ್ಲಾಹನು ಅವತೀರ್ಣಗೊಳಿಸಿದುದನ್ನು ಇಷ್ಟಪಡಲಿಲ್ಲ, ಆದುದರಿಂದ ಅಲ್ಲಾಹನು ಅವರ ಕರ್ಮಗಳನ್ನು ವ್ಯರ್ಥಗೊಳಿಸಿಬಿಟ್ಟನು. ಅಫಲಂ ಯಸೀರು ಫಿಲ್ ಅರ್ಧ ಫಯನ್ಝುರು ಕೈಫ ಕಾನ ಆಕಿಬತು ಅಲ್ಲದೀನ ಮಿನ್ ಕಬ್ಲಿಹಿಂ ದಮ್ಮರಲ್ಲಾಹು ಅಲೈಹಿಂ ವಲಿಲ್ ಕಾಫಿರಿನ ಅಂಥಾಲುಹಾ. ಅವರಿಗಿಂತ ಮುಂಚೆ ಗತಿಸಿದವರ ಗತಿಯೇನಾಯಿತೆಂಬುದನ್ನು ಕಂಡುಕೊಳ್ಳಲು ಅವರು ಭೂಮಿಯಲ್ಲಿ ಸಂಚರಿಸಲಿಲ್ಲವೇ? ಅಲ್ಲಾಹನು ಅವರ ಸರ್ವಸ್ವವನ್ನು ಧ್ವಂಸಗೊಳಿಸಿದನು. ಈ ಸತ್ಯ ನಿಷೇಧಿಗಳಿಗೆ ಇಂತಹದೇ ಗತಿ ವಿಧಿಸಲ್ಪಟ್ಟಿದೆ. ذلك بأن الله مولى الذين آمنوا وأن الكافرين لا مولى لهم. ಇದೇಕೆಂದರೆ ಸತ್ಯವಿಶ್ವಾಸಿಗಳ ಸಹಾಯಕನು ಅಲ್ಲಾಹನಾಗಿದ್ದಾನೆ ಮತ್ತು ಸತ್ಯ ನಿಷೇಧಿಗಳಿಗೆ ಯಾರೂ ಸಹಾಯಕರಿಲ್ಲ. ان الله يدخل الذين امنوا وعملوا الصالحات جنات تجري من تحتها الانهار والذين كفروا يتمتعون وياكلون كما تاكل الانعام والنار مثوى لهم. ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮವೆಸಗುವವರನ್ನು ಅಲ್ಲಾಹನು ತಳಭಾಗದಲ್ಲಿ ಕಾಲುವೆಗಳು ಹರಿಯುವಂತಹ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಸತ್ಯ ನಿಷೇಧಿಗಳು ಕೆಲವೇ ದಿನಗಳ ಲೌಕಿಕ ಜೀವನದ ಸುಖವನ್ನು ಭೋಗಿಸುತ್ತಿದ್ದಾರೆ, ಪ್ರಾಣಿಗಳುಂಡಂತೆ ಉಣ್ಣುತ್ತಾರೆ. ನರಕವೇ ಅವರ ಅಂತಿಮ ನೆಲೆಯಾಗಿದೆ. ಅಹ್ಲಕ್ನಾಹುಂ ಫಲಾ ನಾಸಿರ ಲಹುಂ. ಸಂದೇಶವಾಹಕರೇ, ನಿಮ್ಮನ್ನು ಹೊರಹಾಕಿದ ನಾಡಿಗಿಂತ ಬಹಳಷ್ಟು ಬಲಿಷ್ಠವಾಗಿದ್ದ ಅದೆಷ್ಟೋ ನಾಡುಗಳು ಈ ಹಿಂದೆ ಗತಿಸಿವೆ. ನಾವು ಅವರನ್ನು ನಾಶಗೊಳಿಸಿಬಿಟ್ಟೆವು, ಅವರನ್ನು ರಕ್ಷಿಸುವವರಾರೂ ಇರಲಿಲ್ಲ. ಅಫಮನ್ ಕಾನ ಅಲಾ ಬಯ್ಯಿನತಿನ್ ಮಿನ್ ರಬ್ಬಿಹಿ ಕಮನ್ ಜುಯ್ಯಿನ ಲಹು ಸೂಉ ಅಮಲಿಹ್ كَمَنْ زُيِّنَ لَهُ سُوءُ عَمَلِهِ وَاتَّبَعُوا أَهْوَاءَهُمْ. ತನ್ನ ಪ್ರಭುವಿನ ಕಡೆಯಿಂದ ಒಂದು ಸುಸ್ಪಷ್ಟ ಸನ್ಮಾರ್ಗದಲ್ಲಿರುವವನು ಯಾರ ಪಾಲಿಗೆ ಅವರ ದುಷ್ಕೃತ್ಯಗಳು ಸುಂದರಗೊಳಿಸಲ್ಪಟ್ಟಿವೆಯೋ ಮತ್ತು ಯಾರು ತಮ್ಮ ಸ್ವೇಚ್ಛೆಗಳ ಅನುಯಾಯಿಗಳಾಗಿ ಬಿಟ್ಟಿರುವರೋ ಅವರಂತೆ ಆಗಬಲ್ಲನೆ. مَثَلُ الْجَنَّةِ الَّتِي وُعِدَ الْمُتَّقُونَ فيها أنهار من ماء غير آسٍ وأنهار من لبن لم يتغير طعمه وأنهار من خمر لذة للشاربين وأنهار من عسل مصفى ولهم فيها من كل الثمرات ومغفرة من ربهم كمن هو خالد في النار وسقوا ماء حميما فقطع أمعاءهم. ಧರ್ಮನಿಷ್ಠರಿಗೆ ವಾಗ್ದಾನ ಮಾಡಲಾಗಿರುವ ಆ ಸ್ವರ್ಗದ ವಿಶೇಷತೆ ಏನೆಂದರೆ ಅದರಲ್ಲಿ ತಿಳಿನೀರಿನ ಕಾಲುವೆಗಳು ಹರಿಯುತ್ತಿರುವವು.

ಮತ್ತು ಎಚ್ಚರಿಕೆ ನೀಡುವವರಾಗಿ ಮಾಡಿ ಕಳುಹಿಸಿರುತ್ತೇವೆ. لِتُؤْمِنُوا بِاللَّهِ وَرَسُولِهِ وَتُعَزِّرُوهُ وَتُوَقِّرُوهُ وَتُسَبِّحُوهُ بُكْرَةً وَأَصِيلًا. ಜನರೇ, ನೀವು ಅಲ್ಲಾಹನ ಹಾಗೂ ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಬೇಕು, ಪ್ರವಾದಿಗೆ ನೆರವಾಗಬೇಕು, ಅವರನ್ನು ಗೌರವಿಸಬೇಕು ಮತ್ತು ಬೆಳಗು ಬೇಗುಗಳಲ್ಲಿ ಅಲ್ಲಾಹನನ್ನು ಸ್ತುತಿಸಬೇಕೆಂದು. ಇನ್ನಲ್ಲದೀನ ಯುಬಾಯಿಉನಕ ಇನ್ನಮ ಯುಬಾಯಿಉನಲ್ಲಾಹ ಯದುಲ್ಲಾಹಿ ಫೌಕ ಐದಿಹಿಂ ಫಮನ್ ನಕಥ ಫಇನ್ನಮ ಯನ್ಕುಥು ಅಲಾ ನಫ್ಸಿಹಿ ವಮನ್ ಔಫಾ ಬಿಮಾ ಆಹದ ಅಲೈಹುಲ್ಲಾಹ ಫಸಯುತೀಹಿ ಅಜ್ರನ್ ಅಜೀಮಾ. ಸಂದೇಶವಾಹಕರೇ, ನಿಮ್ಮೊಂದಿಗೆ ಆಜ್ಞಾನುಸರಣೆಯ ಕರಾರು ಮಾಡುತ್ತಿದ್ದವರು ವಾಸ್ತವದಲ್ಲಿ ಅಲ್ಲಾಹನೊಂದಿಗೆ ಆಜ್ಞಾನುಸರಣೆಯ ಕರಾರು ಮಾಡುತ್ತಿದ್ದರು. ಅವರ ಹಸ್ತಗಳ ಮೇಲೆ ಅಲ್ಲಾಹನ ಹಸ್ತವಿತ್ತು. ಇನ್ನು ಈ ಕರಾರನ್ನು ಉಲ್ಲಂಘಿಸುವವನ ಮೇಲೆಯೇ ಆ ಉಲ್ಲಂಘನೆಯ ಅಪರಾಧವಿರುವುದು. ಯಾರು ಅಲ್ಲಾಹನೊಂದಿಗೆ ಮಾಡಿದ ಈ ಕರಾರನ್ನು ಪಾಲಿಸುವನೋ ಅವನಿಗೆ ಅಲ್ಲಾಹನು ಶೀಘ್ರವೇ ಭಾರಿ ಪ್ರತಿಫಲವನ್ನು ದಯಪಾಲಿಸುವನು. ಸಯಕೂಲು ಲಕಲ್ ಮುಖಲ್ಲಫೂನ ಮಿನಲ್ ಅಅರಾಬಿ ಶಗಲತ್ನಾ ಅಮ್ವಾಲುನಾ ವಅಹ್ಲುನಾ ಫಸ್ತಗ್ಫಿರ್ ಲನಾ ಯಕೂಲೂನ ಬಿಅಲ್ಸಿನತಿಹಿಂ ಮಾ ಲೈಸ ಫಿ ಕುಲೂಬಿಹಿಂ قُلْ فَمَنْ يَمْلِكُ لَكُمْ مِنَ اللَّهِ شَيْئًا إِنْ أَرَادَ بِكُمْ ضَرًّا أَوْ أَرَادَ بِكُمْ نَفْعًا بَلْ كَانَ اللَّهُ بِمَا تَعْمَلُونَ خَبِيرًا. ಸಂದೇಶವಾಹಕರೇ, ಹಿಂದೆ ಬಿಡಲ್ಪಟ್ಟಿದ್ದ ಅರಬ್ ಹಳ್ಳಿಗರು ಖಂಡಿತ ನಿಮ್ಮ ಬಳಿ ಬಂದು, ನಮ್ಮ ಸಂಪತ್ತು ಮತ್ತು ನಮ್ಮ ಮನೆಮಂದಿಯ ಚಿಂತೆಯು ನಮ್ಮನ್ನು ಕಾರ್ಯಮಗ್ನವಾಗಿರಿಸಿತು, ನಮ್ಮ ಕ್ಷಮೆಗಾಗಿ ತಾವು ಪ್ರಾರ್ಥಿಸಿರಿ ಎಂದು ಹೇಳುವರು. ಇವರು ತಮ್ಮ ಮನಸ್ಸುಗಳಲ್ಲಿ ಇಲ್ಲದ ಮಾತುಗಳನ್ನು ನಾಲಗೆಗಳಿಂದ ಆಡುತ್ತಾರೆ. ಇವರೊಡನೆ ಹೇಳಿರಿ, ಸರಿ, ಹಾಗಾದರೆ ಅಲ್ಲಾಹನು ನಿಮಗೆ ಹಾನಿಯನ್ನುಂಟು ಮಾಡಲು ಇಚ್ಛಿಸಿದರೆ ಅಥವಾ ಲಾಭವನ್ನುಂಟು ಮಾಡಲು ಇಚ್ಛಿಸಿದರೆ ನಿಮ್ಮ ವಿಷಯದಲ್ಲಿ ಅಲ್ಲಾಹನ ತೀರ್ಮಾನವನ್ನು ತಡೆಯಲು ಕಿಂಚಿತ್ತಾದರೂ ಅಧಿಕಾರವುಳ್ಳವರು ಯಾರಿದ್ದಾರೆ? ನಿಮ್ಮ ಕರ್ಮಗಳನ್ನಂತೂ ಅಲ್ಲಾಹನೇ ಬಲ್ಲನು, ಆದರೆ ನೀವು ಹೇಳುತ್ತಿರುವುದು ಸತ್ಯವಲ್ಲ. بل ظننتم أن لن ينقلب الرسول والمؤمنون إلى أهليهم أبدا وزين ذلك في قلوبكم وظننتم ظن السوء وكنتم قوما بورا. ವಾಸ್ತವದಲ್ಲಿ ಸಂದೇಶವಾಹಕರು ಮತ್ತು ಸತ್ಯವಿಶ್ವಾಸಿಗಳು ತಮ್ಮ ಮನೆಗಳಿಗೆ ಖಂಡಿತ ಮರಳಲಾರರು ಎಂದು ನೀವು ಭಾವಿಸಿಕೊಂಡಿದ್ದೀರಿ. ಈ ವಿಚಾರವು ನಿಮ್ಮ ಮನಸ್ಸುಗಳಿಗೆ ಬಹಳ ಹಿತಕರವೆನಿಸಿತು. ನೀವು ಬಹಳ ಕೆಟ್ಟ ಗುಮಾನಿಗಳನ್ನು ಮಾಡಿದಿರಿ. ನೀವು ಅತ್ಯಂತ ದುಷ್ಟರಾಗಿರುತ್ತೀರಿ. ವಮನ್ ಲಂ ಯುಮಿನ್ ಬಿಲ್ಲಾಹಿ ವರಸೂಲಿಹಿ ಫಇನ್ನಾ ಅಅ್ತದ್ನಾ ಲಿಲ್ ಕಾಫಿರಿನ ಸಯಿರಾ. ಅಲ್ಲಾಹು ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿಡದ ಸತ್ಯ ನಿಷೇಧಿಗಳಿಗಾಗಿ ನಾವು ದಗದಗಿಸುವ ಅಗ್ನಿಯನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ. ವಲಿಲ್ಲಾಹಿ ಮುಲ್ಕು ಸಮಾವಾತಿ ವಲ್ ಅರ್ಧ ಯಗ್ಫಿರು ಲಿಮನ್ ಯಶಾಉ ವಯುಅದ್ದಿಬು ಮನ್ ಯಶಾಉ ವಕಾನಲ್ಲಾಹು ಗಫೂರರ್ ರಹೀಮಾ. ಅಲ್ಲಾಹನೇ ಭೂಮಿ ಆಕಾಶಗಳ ಆಧಿಪತ್ಯದ ಒಡೆಯನು. ಅವನು ತಾನಿಚ್ಛಿಸಿದವರನ್ನು ಕ್ಷಮಿಸುತ್ತಾನೆ ಮತ್ತು ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ. ಅವನು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ. ಸಯಕೂಲು ಮುಖಲ್ಲಫೂನ ಇದಂತಲಕ್ತುಂ ಇಲಾ ಮಗಾನಿಮ ಲಿತಅಖುದೂಹಾ ಧರೂನಾ ನತ್ತಬಿಅಕುಂ ಯುರೀದೂನ ಅನ್ ಯುಬದ್ದಲು ಕಲಾಮಲ್ಲಾಹ್ ಕುಲ್ ಲನ್ ತತ್ತಬಿಊನಾ ಕದಾಲಿಕುಂ ಕಾಲಲ್ಲಾಹು ಮಿನ್ ಕಬ್ಲ್ فَسَيَقُولُونَ بَلْ تَحْسُدُونَنَا بَلْ كَانُوا لَا يَفْقَهُونَ إِلَّا قَلِيلًا. ನೀವು ಸಮರಾರ್ಜಿತ ಸ್ವತ್ತನ್ನು ಪಡೆಯಲು ಹೊರಟಾಗ ಹಿಂದೆ ಬಿಡಲ್ಪಟ್ಟ ಈ ಜನರು ನಮ್ಮನ್ನು ನಿಮ್ಮ ಜೊತೆ ಬರಲು ಬಿಡಿ ಎಂದು ನಿಮ್ಮೊಡನೆ ಖಂಡಿತ ಹೇಳುವರು. ಇವರು ಅಲ್ಲಾಹನ ಆದೇಶವನ್ನು ಬದಲಿಸಿಬಿಡಬೇಕೆಂದು ಇಚ್ಛಿಸುತ್ತಾರೆ. ಖಂಡಿತ ನೀವು ನಮ್ಮ ಜೊತೆ ಬರುವಂತಿಲ್ಲ. ಅಲ್ಲಾಹನು ಈ ಮೊದಲೇ ಇದನ್ನು ಹೇಳಿರುತ್ತಾನೆ ಎಂದು ಅವರೊಡನೆ ಸ್ಪಷ್ಟವಾಗಿ ಹೇಳಿಬಿಡಿರಿ.

فآزره فاستغلظ فاستوى على سوقه يعجب الزراع ليغيظ بهم الكفار وعد الله الذين آمنوا وعملوا الصالحات منهم مغفرة وأجرا عظيما. ಮೊಹಮ್ಮದ್ ಅಲ್ಲಾಹನ ಸಂದೇಶವಾಹಕರಾಗಿರುತ್ತಾರೆ. ಅವರ ಜೊತೆಗಿರುವವರು ಸ್ವತಃ ಸತ್ಯ ನಿಷೇಧಿಗಳ ಪಾಲಿಗೆ ಕಠಿಣರು, ಪರಸ್ಪರ ಕರುಣಾಳುಗಳೂ ಆಗಿರುತ್ತಾರೆ. ಅವರು ಬಾಗಿರುವ ಮತ್ತು ಸಾಷ್ಟಾಂಗವೆರಗಿರುವ ಸ್ಥಿತಿಯಲ್ಲಿ ಇರುವುದನ್ನು ಹಾಗೂ ಅಲ್ಲಾಹನ ಅನುಗ್ರಹ ಮತ್ತು ಅವನ ಸಂಪ್ರೀತಿಯನ್ನು ಅರಸುವುದರಲ್ಲಿ ತಲ್ಲೀನರಾಗಿರುವುದನ್ನು ನೀವು ಕಾಣುವಿರಿ. ಸಾಷ್ಟಾಂಗವೆರಗಿದುದರ ಗುರುತುಗಳು ಅವರ ಮುಖಗಳಲ್ಲಿವೆ. ಆ ಮೂಲಕ ಅವರು ಪ್ರತ್ಯೇಕವಾಗಿ ಗುರುತಿಸಲ್ಪಡುತ್ತಾರೆ. ಇದು ತೌರಾತಿನಲ್ಲಿರುವ ಅವರ ಗುಣವಿಶೇಷವಾಗಿದೆ. ಇಂಜೀಲ್ನಲ್ಲಿ ಅವರ ಉದಾಹರಣೆಯನ್ನು ಹೀಗೆ ಕೊಡಲಾಗಿದೆ. ಒಂದು ಪೈರು, ಅದು ಮೊದಲು ಮೊಳೆಯಿತು, ತರುವಾಯ ಅದನ್ನು ಬಲಪಡಿಸಿತು, ಅನಂತರ ಅದು ಪಕ್ವವಾಯಿತು, ಆ ಬಳಿಕ ತನ್ನ ಕಾಂಡದ ಮೇಲೆ ನಿಂತುಬಿಟ್ಟಿತು. ಕೃಷಿ ಮಾಡುವವರನ್ನು ಅದು ಸಂತೋಷಪಡಿಸುತ್ತದೆ. ಸತ್ಯನಿಷೇಧಿಗಳು ಅವುಗಳ ಬೆಳವಣಿಗೆಯ ಬಗ್ಗೆ ಅಸೂಯೆ ಪಡುವಂತಾಗಲು. ಸತ್ಯವಿಶ್ವಾಸವಿರಿಸಿಕೊಂಡು ಸತ್ಕರ್ಮವೆಸಗಿದ ಕೂಟದವರಿಗೆ ಅಲ್ಲಾಹು ಕ್ಷಮೆ ಮತ್ತು ಅತಿದೊಡ್ಡ ಪ್ರತಿಫಲದ ವಾಗ್ದಾನವಿತ್ತಿರುತ್ತಾನೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ಲದೀನಾ ಆಮನು ಲಾ ತುಕದ್ದಿಮು ಬೈನ ಯದೈಲ್ಲಾಹಿ ವರಸೂಲಿಹ್ ವತ್ತಕುಲ್ಲಾಹ ಇನ್ನಲ್ಲಾಹ ಸಮೀಉನ್ ಅಲೀಂ. ಸತ್ಯವಿಶ್ವಾಸಿಗಳೇ, ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ಮೀರಿ ಮುನ್ನಡೆಯಬೇಡಿರಿ ಮತ್ತು ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನು ಸರ್ವವನ್ನೂ ಆಲಿಸುವವನು ಮತ್ತು ಬಲ್ಲವನಾಗಿದ್ದಾನೆ. ಯಾ ಅಯ್ಯುಹಲ್ಲದೀನ ಆಮನು ಲಾ ತರ್ಫಉ ಅಸ್ವಾತಕುಂ ಫೌಕ ಸೌತಿನ್ ನಬಿ ولا تجهروا له بالقول كجهر بعضكم لبعض ان تحبط اعمالكم وانتم لا تشعرون. ಸತ್ಯವಿಶ್ವಾಸಿಗಳೇ, ನಿಮ್ಮ ಧ್ವನಿಯನ್ನು ಪ್ರವಾದಿವರ್ಯರ ಧ್ವನಿಗಿಂತ ಎತ್ತರಿಸಬೇಡಿರಿ ಮತ್ತು ನೀವು ಪರಸ್ಪರರೊಡನೆ ಮಾತನಾಡುವಂತೆ ಪ್ರವಾದಿವರ್ಯರೊಡನೆ ಉಚ್ಚ ಸ್ವರದಿಂದ ಮಾತನಾಡಬೇಡಿರಿ. ನಿಮಗೆ ಅರಿವೇ ಇಲ್ಲದಂತೆ ನಿಮ್ಮ ಕರ್ಮಗಳೆಲ್ಲವೂ ನಷ್ಟವಾಗಿ ಬಿಡದಿರಲಿ. ಇನ್ನಲ್ಲದೀನ ಯಗುದ್ದೂನ ಅಸ್ವಾತಹುಂ ಇಂದ ರಸೂಲಿಲ್ಲಾಹಿ ಉಲಾಯಿಕಲ್ಲದೀನ ಇಮ್ತಹನಲ್ಲಾಹು ಕುಲೂಬಹುಂ ಲಿತ್ತಖ್ವಾ ಲಹುಂ ಮಗ್ಫಿರತುನ್ ವಅಜ್ರುನ್ ಅಜೀಂ. ಅಲ್ಲಾಹನ ಸಂದೇಶವಾಹಕರ ಸನ್ನಿಧಿಯಲ್ಲಿ ಮಾತನಾಡುವಾಗ ತಮ್ಮ ಧ್ವನಿಯನ್ನು ತಗ್ಗಿಸಿಕೊಳ್ಳುವವರ ಹೃದಯಗಳನ್ನು ಅಲ್ಲಾಹನು ಧರ್ಮನಿಷ್ಠೆಗಾಗಿ ಪರೀಕ್ಷಿಸಿದ್ದಾನೆ. ಅವರಿಗೆ ಕ್ಷಮೆಯೂ ಅತಿದೊಡ್ಡ ಪ್ರತಿಫಲವೂ ಇದೆ. ಇನ್ನಲ್ಲದೀನ ಯುನಾದೂನಕ ಮಿನ್ ವರಾಯಿಲ್ ಹುಜುರಾತಿ ಅಕ್ಸರುಹುಂ ಲಾ ಯಾಕಿಲೂನ್. ಸಂದೇಶವಾಹಕರೇ, ನಿಮ್ಮನ್ನು ಮನೆಗಳ ಹೊರಗಿನಿಂದ ಕೂಗಿ ಕರೆಯುವವರ ಪೈಕಿ ಹೆಚ್ಚಿನವರು ತಿಳಿಗೇಡಿಗಳಾಗಿದ್ದಾರೆ. ವಲೌ ಅನ್ನಹುಂ ಸಬರು ಹತ್ತಾ ತಖ್ರುಜ ಇಲೈಹಿಂ ಲಕಾನ ಖೈರನ್ ಲಹುಂ ವಲ್ಲಾಹು ಗಫೂರುರ್ ರಹೀಂ. ನೀವು ಹೊರಬರುವ ತನಕ ಅವರು ತಾಳ್ಮೆ ವಹಿಸುತ್ತಿದ್ದರೆ ಅದು ಅವರಿಗೇ ಒಳ್ಳೆಯದಿತ್ತು. ಅಲ್ಲಾಹನು ಕ್ಷಮಾಶೀಲನು, ಕರುಣಾನಿಧಿಯೂ ಆಗಿರುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನು ಇಜಾಕುಂ ಫಾಸಿಕುಂ ಬಿನಬಇನ್ ಫತಬಯ್ಯನು ಅನ್ ತುಸೀಬು ಕೌಮನ್ ಬಿಜಹಾಲತಿನ್ ಫತುಸ್ಬಿಹು ಅಲಾ ಮಾ ಫಅಲ್ತುಮ್ ನಾದಿಮೀನ್. ಸತ್ಯವಿಶ್ವಾಸಿಗಳೇ, ಕರ್ಮಭ್ರಷ್ಟನೊಬ್ಬನು ನಿಮ್ಮ ಬಳಿಗೇನಾದರೂ ಸುದ್ದಿ ತಂದರೆ ಆ ಕುರಿತು ತನಿಖೆ ಮಾಡಿರಿ. ಏಕೆಂದರೆ ನೀವು ಪ್ರಮಾದವಶಾತ್ ಒಂದು ಸಮೂಹಕ್ಕೆ ಹಾನಿ ಮಾಡಿ ಆ ಬಳಿಕ ನಿಮ್ಮ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಪಡುವಂತಾಗಬಾರದು. ولكن الله حبب إليكم الإيمان وزينه في قلوبكم وكره إليكم الكفر والفسوق والعصيان أولئك هم الراشدون

ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನೇ ವಾಸ್ತವದಲ್ಲಿ ಅಲ್ಲಾಹನ ಬಳಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರನು. ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ. قل لم تؤمنوا ولكن قولوا أسلمنا ولما يدخل الإيمان في قلوبكم وإن تطيعوا الله ورسوله لا يلتكم من أعمالكم شيئا إن الله غفور رحيم. ಈ ಗ್ರಾಮೀಣ ಅರಬರು ನಾವು ವಿಶ್ವಾಸವಿರಿಸಿಕೊಂಡೆವು ಎನ್ನುತ್ತಾರೆ. ಅವರೊಡನೆ ಹೇಳಿರಿ, ನೀವು ವಿಶ್ವಾಸವಿರಿಸಲಿಲ್ಲ, ವಾಸ್ತವದಲ್ಲಿ ನಾವು ಶರಣಾಗತರಾದೆವು ಎಂದು ನೀವು ಹೇಳಬೇಕು. ಸತ್ಯವಿಶ್ವಾಸವು ಇನ್ನೂ ನಿಮ್ಮ ಹೃದಯಗಳಲ್ಲಿ ಪ್ರವೇಶಿಸಿಲ್ಲ. ನೀವು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರ ಅನುಸರಣೆ ಮಾಡಿದರೆ ಅವನು ನಿಮ್ಮ ಕರ್ಮಗಳ ಪ್ರತಿಫಲದಲ್ಲಿ ಸ್ವಲ್ಪವೂ ಕಡಿತಗೊಳಿಸಲಾರನು. ನಿಶ್ಚಯವಾಗಿಯೂ ಅಲ್ಲಾಹು ಮಹಾಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ. إنما المؤمنون الذين آمنوا بالله ورسوله ثم لم يرتابوا وجاهدوا بأموالهم وأنفسهم في سبيل الله أولئك هم الصادقون. اللهنا ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿದ್ದವರು ಆ ಬಳಿಕ ಸ್ವಲ್ಪವೂ ಸಂಶಯಪಡದವರು ಮತ್ತು ತಮ್ಮ ಸಂಪತ್ತುಗಳಿಂದಲೂ ಶರೀರಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿದವರೇ ವಾಸ್ತವದಲ್ಲಿ ಸತ್ಯವಿಶ್ವಾಸಿಗಳು, ಅವರೇ ಸತ್ಯವಂತರು. ಕುಲ್ ಅತುಅಲ್ಲಿಮೂನಲ್ಲಾಹ ಬಿದೀನಿಕುಂ ವಲ್ಲಾಹು ಯಅಲಮು ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ಧ್ ವಲ್ಲಾಹು ಬಿಕುಲ್ಲಿ ಶೈಇನ್ ಅಲೀಮ್. ಸಂದೇಶವಾಹಕರೇ, ತಾವು ಸತ್ಯವಿಶ್ವಾಸಿಗಳೆಂದು ಸಾರಿಕೊಳ್ಳುತ್ತಿರುವವರೊಡನೆ ಹೇಳಿರಿ, ನೀವೇನು ಅಲ್ಲಾಹನಿಗೆ ನಿಮ್ಮ ಧರ್ಮದ ಕುರಿತು ತಿಳಿಸುತ್ತಿರುವಿರಾ? ಅಲ್ಲಾಹನಂತೂ ಭೂಮಿ ಆಕಾಶಗಳ ಸಕಲ ವಿಷಯಗಳನ್ನೂ ಅರಿತಿರುತ್ತಾನೆ ಮತ್ತು ಅವನು ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ. ಯಮುನ್ನೂನ ಅಲೈಕ ಅನ್ ಅಸ್ಲಮು ಕುಲ್ ಲಾ ತಮುನ್ನು ಅಲೈಯ ಇಸ್ಲಾಮಕುಂ ಬಲಿಲ್ಲಾಹು ಯಮುನ್ನು ಅಲೈಕುಂ ಅನ್ ಹದಾಕುಂ ಲಿಲ್ ಈಮಾನ್ ಇನ್ ಕುಂತುಂ ಸಾದಿಕೀನ್. ತಾವು ಇಸ್ಲಾಂ ಸ್ವೀಕರಿಸಿಕೊಂಡಿದ್ದೇವೆನ್ನುತ್ತಾ ಇವರು ನಿಮ್ಮ ಮೇಲೆ ಉಪಕಾರ ಭಾರವನ್ನಿರಿಸುತ್ತಾರೆ. ಇವರೊಡನೆ ಹೇಳಿರಿ, ನಿಮ್ಮ ಇಸ್ಲಾಮಿನ ಉಪಕಾರ ಭಾರವನ್ನು ನನ್ನ ಮೇಲಿರಿಸಬೇಡಿರಿ. ವಾಸ್ತವದಲ್ಲಿ ಸತ್ಯವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಿರುವುದರಲ್ಲಿ ನೀವು ಸತ್ಯವಂತರಾಗಿದ್ದರೆ ನಿಮಗೆ ಸತ್ಯವಿಶ್ವಾಸದ ದಾರಿ ತೋರಿಸಿದ್ದಕ್ಕಾಗಿ ಅಲ್ಲಾಹನು ನಿಮ್ಮ ಮೇಲೆ ತನ್ನ ಉಪಕಾರ ಭಾರವನ್ನಿರಿಸಿರುತ್ತಾನೆ. ಇನ್ನಲ್ಲಾಹ ಯಅಲಮು ಗೈಬಸ್ ಸಮಾವಾತಿ ವಲ್ ಅರ್ ವಲ್ಲಾಹು ಬಸೀರುನ್ ಬಿಮಾ ತಅಮಲೂನ್. ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿ ಆಕಾಶಗಳ ಪ್ರತಿಯೊಂದು ರಹಸ್ಯದ ಜ್ಞಾನವುಳ್ಳವನಾಗಿದ್ದಾನೆ ಮತ್ತು ನೀವು ಮಾಡುತ್ತಿರುವುದೆಲ್ಲವನ್ನೂ ಅವನು ವೀಕ್ಷಿಸುತ್ತಿದ್ದಾನೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕಾಫ್ ವಲ್ ಕುರ್ಆನಿಲ್ ಮಜೀದ್. ಕಾಫ್ ಶ್ರೇಷ್ಠವಾದ ಕುರ್ಆನಿನಾಣೆ. ಬಲ್ ಅಜಿಬು ಅಜಾಅಹುಂ ಮುನ್ಝಿರುಂ ಮಿನ್ಹುಂ ಫಕಾಲ ಅಲ್ ಕಾಫಿರೂನ ಹಾಝಾ ಶೈಉನ್ ಅಜೀಬ್. ವಾಸ್ತವದಲ್ಲಿ ಓರ್ವ ಎಚ್ಚರಿಕೆ ನೀಡುವವನು ಸ್ವತಃ ಇವರೊಳಗಿಂದಲೇ ಇವರ ಬಳಿಗೆ ಬಂದುದು ಇವರಿಗೆ ಸೋಜಿಗವೆನಿಸಿತು. ತರುವಾಯ ಸತ್ಯ ನಿಷೇಧಿಗಳು ಹೇಳತೊಡಗಿದರು, ಇದು ಸೋಜಿಗದ ವಿಷಯ. أإذا متنا وكنا ترابا ذلك رجع بعيد. ನಾವು ಸತ್ತು ಹೋದ ಮೇಲೆ ಹಾಗೂ ಮಣ್ಣಾಗಿ ಹೋದ ಬಳಿಕ ಪುನಃ ಎಬ್ಬಿಸಲ್ಪಡುವೆವೆ, ಈ ಮರಳುವಿಕೆಯು ಬುದ್ಧಿಗೆ ಮೀರಿದ ವಿಷಯವಾಗಿದೆ. قد علمنا ما تنقص الأرض منهم وعندنا كتاب حفيظ. ಭೂಮಿಯು ಇವರ ಶರೀರದಿಂದ ಏನನ್ನೆಲ್ಲ ತಿಂದು ಬಿಡುತ್ತದೆಂದು ನಮಗೆ ಗೊತ್ತಿದೆ. ನಮ್ಮ ಬಳಿಯಲ್ಲೊಂದು ಗ್ರಂಥವಿದೆ, ಅದರಲ್ಲಿ ಎಲ್ಲವೂ ಸುರಕ್ಷಿತವಿದೆ. ಬಲ್ ಕಜ್ಜಬು ಬಿಲ್ ಹಕ್ಕಿ ಲಮ್ಮಾ ಜಾಅಹುಂ ಫಹುಂ ಫೀ ಅಮ್ರಿಂ ಮರೀಜ್. ವಾಸ್ತವದಲ್ಲಿ ಸತ್ಯವು ಇವರ ಬಳಿಗೆ ಬಂದಾಗ ಇವರು ಆಗಲೇ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿಬಿಟ್ಟರು.

مَكَانٍ قَرِيبٍ ಕೇಳಿರಿ, ಘೋಷಿಸುವವನು ಪ್ರತಿಯೊಬ್ಬನ ಸಮೀಪದಿಂದಲೇ ಘೋಷಿಸುವ ದಿನ. يَوْمَ يَسْمَعُونَ الصَّيْحَةَ بِالْحَقِّ ذَلِكَ يَوْمُ الْخُرُوجِ ಮತ್ತು ಲೋಕಾಂತ್ಯದ ಕಹಳೆಯನ್ನು ಎಲ್ಲರೂ ಸರಿಯಾಗಿ ಕೇಳುತ್ತಿರುವ ದಿನವು ಭೂಮಿಯಿಂದ ಮೃತರು ಹೊರಬರುವ ದಿನವಾಗಿರುವುದು. ಇನ್ನ ನಹ್ನು ನುಹಿ ವನುಮೀತು ವಇಲೈನಲ್ ಮಸೀರ್ ನಾವೇ ಜೀವದಾನ ಮಾಡುತ್ತೇವೆ ಮತ್ತು ನಾವೇ ಮರಣ ಕೊಡುತ್ತೇವೆ. ಯೌಮ ತಶಕ್ಕಕುಲ್ ಅರ್ಧು ಅನ್ಹುಂ ಸಿರಾಅನ್ ಧಾಲಿಕ ಹಶ್ರುನ್ ಅಲೈನಾ ಯಸೀರ್ ಭೂಮಿಯು ಬಿರಿದು ಜನರು ಅದರೊಳಗಿನಿಂದ ಹೊರಟು ವೇಗವಾಗಿ ಓಡುತ್ತಿರುವ ಆ ದಿನ ಎಲ್ಲರೂ ನಮ್ಮ ಕಡೆಗೆ ಮರಳಬೇಕಾಗಿದೆ. ಈ ಒಟ್ಟುಗೂಡಿಸುವಿಕೆಯು ನಮಗೆ ಅತಿ ಸುಲಭ. ನಹ್ನು ಅಅ್ಲಮು ಬಿಮಾ ಯಕೂಲೂನ ವಮಾ ಅಂತ ಅಲೈಹಿಂ ಬಿಜಬ್ಬಾರ್ ಫದಕ್ಕಿರ್ ಬಿಲ್ ಕುರ್ಆನಿ ಮನ್ ಯಖಾಫು ವಈದ್ ಸಂದೇಶವಾಹಕರೇ, ಇವರು ಕಟ್ಟುತ್ತಿರುವ ಮಾತುಗಳನ್ನು ನಾವು ಚೆನ್ನಾಗಿ ಬಲ್ಲೆವು. ಇವರನ್ನು ಬಲಾತ್ಕಾರವಾಗಿ ಒಪ್ಪುವಂತೆ ಮಾಡುವುದು ನಿಮ್ಮ ಕೆಲಸವಲ್ಲ. ನೀವು ನನ್ನ ಎಚ್ಚರಿಕೆಯ ಭಯವಿರುವವರಿಗೆ ಈ ಕುರ್ಆನಿನ ಮೂಲಕ ಉಪದೇಶ ನೀಡಿರಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವದ್ದಾರಿಯಾತಿ ದರ್ವಾ ಫಲ್ಹಾಮಿಲಾತಿ ವಿಕ್ರಾ ಫಲ್ಜಾರಿಯಾತಿ ಯುಸ್ರಾ ಫಲ್ಮುಕಸ್ಸಿಮಾತಿ ಅಮ್ರಾ ಧೂಳೆಬ್ಬಿಸುವ, ಜಲಭರಿತ ಮೇಘಗಳನ್ನು ಹೊರುವ, ಹಗುರವಾಗಿ ಚಲಿಸುವ ಮತ್ತು ಒಂದು ಮಹಾಕಾರ್ಯದ ಅರ್ಥಾತ್ ಮಳೆಯ ವಿತರಣೆ ಮಾಡುವ ಮಾರುತಗಳಾಣೆ. ಇನ್ನಮಾ ತುವಾದೂನ ಲಸಾದಿಕ್ ವಾಸ್ತವದಲ್ಲಿ ಯಾವುದರ ಕುರಿತು ನಿಮ್ಮನ್ನು ಎಚ್ಚರಿಸಲಾಗುತ್ತಿದೆಯೋ ಅದು ಸತ್ಯವಾಗಿದೆ. ವಇನ್ನದ್ದೀನ ಲವಾಕಿಅ ಕರ್ಮಗಳ ಪ್ರತಿಫಲವು ಖಂಡಿತವಾಗಿಯೂ ಮುಂದೆ ಬರಲಿಕ್ಕಿದೆ. ವಸ್ಸಮಾಇ ದಾತಿಲ್ ಹುಬುಕ್ ವಿಭಿನ್ನ ರೂಪಗಳ ಆಕಾಶದಾಣೆ. ಇನ್ನಕುಂ ಲಫಿ ಕೌಲಿಂ ಮುಖ್ತಲಿಫ್ ಪರಲೋಕದ ಕುರಿತು ನಿಮ್ಮ ಹೇಳಿಕೆಗಳು ಪರಸ್ಪರ ವಿಭಿನ್ನವಾಗಿವೆ. ಯುಫಕು ಅನ್ಹು ಮನ್ ಉಫಿಕ್ ಸತ್ಯದಿಂದ ವಿಮುಖನಾದವನು ಮಾತ್ರ ಅದರಿಂದ ತಿರುಗಿಸಲ್ಪಡುತ್ತಾನೆ. ಕುತಿಲಲ್ ಖರ್ರಾಸೂನ ಅಲ್ಲದೀನ ಹುಂ ಫೀ ಗಮ್ರತಿನ್ ಸಹೂನ್ ಅನುಮಾನದ ಆಧಾರದಲ್ಲಿ ತೀರ್ಮಾನ ಮಾಡುವವರು ನಾಶವಾದರು. ಅವರು ಅಜ್ಞಾನದಲ್ಲಿ ಮುಳುಗಿದ್ದಾರೆ ಮತ್ತು ನಿರ್ಲಕ್ಷ್ಯದಲ್ಲಿ ಮೈಮರೆತಿದ್ದಾರೆ. ಯಸ್ಅಲೂನ ಅಯ್ಯಾನ ಯೌಮುದ್ದೀನ್ ಪ್ರತಿಫಲದ ಆ ದಿನ ಯಾವಾಗ ಬರಲಿದೆ ಎಂದು ಅವರು ಕೇಳುತ್ತಾರೆ. ಯೌಮಹುಂ ಅಲನ್ನಾರಿ ಯುಫ್ತನೂನ್ ಅದು ಇವರು ಅಗ್ನಿಯಲ್ಲಿ ಸುಡಲ್ಪಡುವಂದು ಬರಲಿದೆ. ಝೂಕೂ ಫಿತ್ನತಕುಂ ಹಾದಲ್ಲದಿ ಕುಂತುಂ ಬಿಹಿ ತಸ್ತಾಜಿಲೂನ್ ಈಗ ನೀವು ನಿಮ್ಮ ಕ್ಷೋಭೆಯ ರುಚಿಯನ್ನು ಸವಿಯಿರಿ. ನೀವು ಯಾವುದಕ್ಕಾಗಿ ತವಕ ಪಡುತ್ತಿದ್ದೀರೋ ಅದೇ ಇದು ಎಂದು ಇವರೊಡನೆ ಹೇಳಲಾಗುವುದು. ಇನ್ನಲ್ ಮುತ್ತಕೀನ ಫೀ ಜನ್ನತಿನ್ ವಉಯೂನ್ ಆದರೆ ಧರ್ಮನಿಷ್ಠರು ಮಾತ್ರ ಅಂದು ಉದ್ಯಾನಗಳಲ್ಲೂ ಚಿಲುಮೆಗಳಲ್ಲೂ ಇರುವರು. ಆಖಿದೀನ ಮಾ ಆತಾಹುಂ ರಬ್ಬುಹುಂ ಇನ್ನಹುಂ ಕಾನೂ ಕಬ್ಲ ಧಾಲಿಕ ಮುಹ್ಸಿನೀನ್ ಅವರ ಪ್ರಭು ಅವರಿಗೆ ದಯಪಾಲಿಸಿದ್ದೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸುತ್ತಿರುವರು. ಅವರು ಆ ದಿನ ಬರುವುದಕ್ಕೆ ಮುಂಚೆ ಸದಾಚಾರಿಗಳಾಗಿದ್ದರು. ಕಾನೂ ಕಲೀಲಂ ಮಿನಲ್ ಲೈಲಿ ಮಾ ಯಹ್ಜಊನ್ ರಾತ್ರಿ ಸ್ವಲ್ಪವೇ ನಿದ್ರಿಸುತ್ತಿದ್ದರು. ವಬಿಲ್ ಅಸ್ಹಾರಿ ಹುಂ ಯಸ್ತಗ್ಫಿರೂನ್ ಮತ್ತು ಅವರು ರಾತ್ರಿಯ ಕೊನೆಯ ಜಾವಗಳಲ್ಲಿ ಕ್ಷಮಾಯಾಚನೆ ಮಾಡುತ್ತಿದ್ದರು. ವಫೀ ಅಮ್ವಾಲಿಹಿಂ ಹಕ್ಕುಲ್ ಲಿಸ್ಸಾಯಿಲಿ ವಲ್ ಮಹ್ರೂಮ್ ಅವರ ಸ್ವತ್ತುಗಳಲ್ಲಿ ಬೇಡುವವರಿಗೂ ವಂಚಿತರಿಗೂ ಹಕ್ಕಿತ್ತು. ವಫಿಲ್ ಅರ್ಧಿ ಆಯಾತುಲ್ ಲಿಲ್ ಮೂಕಿನೀನ್ ದೃಢ ವಿಶ್ವಾಸವಿರಿಸುವವರಿಗೆ ಭೂಮಿಯಲ್ಲಿ ಅಸಂಖ್ಯಾತ ನಿದರ್ಶನಗಳಿವೆ. ವಫೀ ಅನ್ಫುಸಿಕುಂ ಅಫಲಾ ತುಬ್ಸಿರೂನ್ ಮತ್ತು ಸ್ವತಃ ನಿಮ್ಮ ಅಸ್ತಿತ್ವದಲ್ಲೂ ಇವೆ, ನಿಮಗೇನು ಕಾಣುವುದಿಲ್ಲವೇ? ವಫಿಸ್ ಸಮಾಇ ರಿಜ್ಕುಕುಂ ವಮಾ ತುವಾದೂನ್ ಆಕಾಶದಲ್ಲೇ ನಿಮ್ಮ ಜೀವನಾಧಾರವು, ನಿಮಗೆ ವಾಗ್ದಾನ ಮಾಡಲಾಗುತ್ತಿರುವ ವಸ್ತುವೂ ಇದೆ. فَوَرَبِّ السَّمَاءِ وَالْأَرْضِ إِنَّهُ لَحَقٌّ مِثْلَ مَا أَنَّكُمْ تَنْطِقُونَ. ಆದುದರಿಂದ ಆಕಾಶ ಮತ್ತು ಭೂಮಿಯ ಪ್ರಭುವಿನಾಣೆ, ಇದು ಸತ್ಯವಾಗಿದೆ, ನೀವು ಮಾತನಾಡುತ್ತಿರುವಷ್ಟೇ ಖಚಿತವಾಗಿದೆ. ಹಲ್ ಅತಾಕ ಹದೀಸು ಧೈಫ ಇಬ್ರಾಹಿಮ ಅಲ್ ಮುಕ್ರಮೀನ್. ಸಂದೇಶವಾಹಕರೇ, ಇಬ್ರಾಹಿಮರ ಸನ್ಮಾನ್ಯ ಅತಿಥಿಗಳ ವೃತ್ತಾಂತವು ನಿಮಗೆ ತಲುಪಿದೆಯೇ? ಇದ್ ದಖಲು ಅಲೈಹಿ ಫಕಾಲು ಸಲಾಮನ್ ಕಾಲ ಸಲಾಮುನ್ ಕೌಮುನ್ ಮುನ್ಕರೂನ್. ಅವರು ಇಬ್ರಾಹಿಮರ ಬಳಿಗೆ ಬಂದು ತಮಗೆ ಸಲಾಂ ಎಂದರು. ಅವರು ನಿಮಗೂ ಸಲಾಂ, ಅಪರಿಚಿತ ಜನರು ಎಂದರು. ಫರಾಗ ಇಲಾ ಅಹ್ಲಿಹಿ ಫಜಾ ಬಿಅಜ್ಲಿನ್ ಸಮೀನ್. ತರುವಾಯ ಅವರು ಮೆಲ್ಲನೆ ತಮ್ಮ ಮನೆಯವರ ಬಳಿಗೆ ಹೋದರು ಮತ್ತು ಒಂದು ಹುರಿದ ಕೊಬ್ಬಿದ ಕರುವನ್ನು ತಂದರು. ಫಕರ್ರಬಹು ಇಲೈಹಿಂ ಕಾಲ ಅಲಾ ತಾಕುಲೂನ್. ಅತಿಥಿಗಳ ಮುಂದಿಟ್ಟು ನೀವು ತಿನ್ನುವುದಿಲ್ಲವೇ ಎಂದು ಕೇಳಿದರು. فأوجس منهم خيفة قالوا لا تخف وبشروه بغلام عليم. ತರುವಾಯ ಅವರ ಬಗೆಗೆ ಅಂಜಿದರು, ಅವರು ಹೆದರಬೇಡಿ ಎಂದರು ಮತ್ತು ಅವರಿಗೆ ಓರ್ವ ಸುಜ್ಞಾನಿ ಪುತ್ರನು ಜನಿಸುವನೆಂಬ ಸುವಾರ್ತೆ ನೀಡಿದರು. فأقبلت امرأته في صرة فصكت وجهها وقالت عجوز عقيم. ಇದನ್ನು ಕೇಳಿ ಅವರ ಪತ್ನಿಯು ಚೀರುತ್ತಾ ಮುಂದೆ ಬಂದಳು ಮತ್ತು ತನ್ನ ಮುಖಕ್ಕೆ ಬಡಿದುಕೊಳ್ಳುತ್ತಾ ವೃದ್ಧೆ ಬಂಜೆ ಎನ್ನತೊಡಗಿದಳು.